ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೆಳೆ ಮಾಡುವ ತಾಂತ್ರಿಕತೆ ಮತ್ತು ಯಂತ್ರೋಪಕರಣಗಳ ಕುರಿತು ಆಹಾರ ತಜ್ಞರಾದ ಡಾ ಪಿಎಫ್ ಮಠದ್ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳುವಿರಿ. ಮೊದಲಿಗೆ ಕೇಳೋಣ ಬೆಳೆ ಮಾಡುವ ತಾಂತ್ರಿಕತೆ ಮತ್ತು ಯಂತ್ರೋಪಕರಣಗಳ ಕುರಿತು ಆಹಾರ ತಜ್ಞರಾದ ಡಾ ಪಿಎಫ್ ಮಠದ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈ ದ್ವಿದಳ ಧಾನ್ಯಗಳು ಅಂದ್ರೇನು, ಹಾಗೇನೆ ದ್ವಿದಳ ಧಾನ್ಯಗಳಿಂದ ಹೇಗೆ ನಾವು ಮೌಲ್ಯವನ್ನು ವರ್ಧನೆ ಮಾಡ್ಕೋಬಹುದು, ದ್ವಿದಳ ಧಾನ್ಯಗಳಿಂದ ಏನೇನು ಈ ಬೇಳೆಗಳನ್ನು ಮಾಡೋದಾಗಿರ್ಬೋದು, ಅಥವಾ ಯಾವ್ಯಾವ ಉತ್ಪನ್ನಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಹಾಗೆಯೇ ಈ ದ್ವಿದಳ ಧಾನ್ಯಗಳನ್ನು ಬೇಳೆ ಮಾಡುವಂಥ ಒಂದು ತಾಂತ್ರಿಕತೆಗಳು ಏನಿದ್ದಾವೆ, ಅದರ ಪರಿಕರಗಳು ಅಂತಂದರೆ ಯಂತ್ರೋಪಕರಣಗಳು ಯಾವ ರೀತಿಯಾಗಿ ಲಭ್ಯ ಆಗ್ತದೆ, ಅದನ್ನು ಹೇಗೆ ಮಾಡ್ಕೋಬೇಕು ಎಂಬುದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣೆ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿಎಫ್ ಮಠದವರು ನಮ್ಮ ಜೊತೆ ಇದ್ದಾರೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ. ಕಾರ್ಯಕ್ರಮಕ್ಕೆ ತಮಗೆ ಮೊದಲನೇದಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಏನಿದು ದ್ವಿದಳ ಧಾನ್ಯಗಳು ಅಂತಾರೆ, ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಅಂತಂದ್ಬಿಟ್ಟು ನಮ್ಗೆ ಏನಾಗುತ್ತೆ, ಸ್ವಲ್ಪ ಧಾನ್ಯಗಳಲ್ಲಿ ನಾವು ವರ್ಗೀಕರಣವನ್ನ ಮಾಡ್ತೀವಿ. ಏನಿದು ದ್ವಿದಳ ಧಾನ್ಯಗಳು ಯಾವ್ಯಾವು, ಅದರ ಬೆಳೆಗಳು ಯಾವ ಬರ್ತವೆ, ಇದರಲ್ಲಿ ಯಾವ ಧಾನ್ಯಗಳು? ದ್ವಿದಳ ಧಾನ್ಯಗಳು ಅಂತಂತಂದ್ರೆ ನಮಗೆ ಬೇಳೆಕಾಳುಗಳು ಅಂತ ನಾವು ಹೇಳ್ತೀವಿ, ಅದರಲ್ಲಿ ತೊಗರಿ, ಕಡಲೆ, ಹೆಸರು, ಉದ್ದು, ಚನ್ನಂಗಿ ಬೇಳೆ, ಅಲಸಂದಿ, ಹುರುಳಿಕಾಳು, ಹೀಗೆ ಇನ್ನೂ ಮುಂತಾದವುಗಳನ್ನ ನಾವು ದ್ವಿದಳ ಧಾನ್ಯಗಳಲ್ಲಿ ವರ್ಗೀಕರಿಸಬಹುದು. ಅಂತಂದ್ರೆ ಇವು ಒಡೆದ ತಕ್ಷಣ ಬೇಳೆ ಆಗುವಂತಹ ಬೆಳೆಗಳು. ಹೌದು ಹೌದು. ಇಲ್ಲಿ ಬೇಳೆಕಾಳುಗಳ ಉತ್ಪಾದನೆ ಅಂತಂದ್ರೆ ನಮ್ಮ ಭಾಗದಲ್ಲಾಗಿರ್ಬೋದು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಥವಾ ದೇಶದಲ್ಲಿ ರಾಜ್ಯದಲ್ಲಿ ಅಂಕಿಅಂಶಗಳು ಹೇಗಿದ್ದಾವೆ, ಇದರ ಒಂದು ಉತ್ಪಾದನೆ ಆಗಿರ್ಬೋದು, ಬಳಕೆ ಆಗಿರ್ಬೋದು ಹೇಗಿದೆ? ಭಾರತ ದ್ವಿದಳ ಧಾನ್ಯಗಳ ಬೆಳೆಯುವುದರಲ್ಲಿ ಮತ್ತು ಉಪಯೋಗ ಮಾಡುವುದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. 2015-16 ಅಂಕಿಅಂಶಗಳನ್ನು ಗಮನಿಸಿದಾಗ ಭಾರತ 16.47 ಮಿಲಿಯನ್ ಟನ್ಸ್ ಅಷ್ಟು ದ್ವಿದಳ ಧಾನ್ಯಗಳನ್ನು ಉತ್ಪಾದನೆ ಮಾಡಿದೆ. ಕರ್ನಾಟಕದ ಬಗ್ಗೆ ಹೇಳಬೇಕಂದ್ರೆ ಕರ್ನಾಟಕ ಭಾರತದಲ್ಲಿ 4ನೇ ಸ್ಥಾನದಲ್ಲಿದೆ ದ್ವಿದಳ ಧಾನ್ಯಗಳ ಬೆಳೆಯುವುದರಲ್ಲಿ, ಮತ್ತು 2016-17 1.39 ಮಿಲಿಯನ್ ಟನ್ ಅಷ್ಟು ಕರ್ನಾಟಕ ದ್ವಿದಳ ಧಾನ್ಯಗಳನ್ನ ಉತ್ಪಾದನೆ ಮಾಡಿದೆ. ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಉತ್ಪಾದನೆ ಆಗ್ತಾ ಇದೆ, ದೇಶ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳ್ತೀರಿ? ಹೌದು ಹೌದು. ಉತ್ಪಾದನೆಯಲ್ಲಿ ಮತ್ತ ಉಪಯೋಗ ಮಾಡುವುದರಲ್ಲಿ ಇದು ಹೆಚ್ಚಿನ ಒಂದು ಪೋಷಕಾಂಶಗಳನ್ನು ಒದಗಿಸಿಕೊಟ್ಟಿದೆ ಅಂತ ಹೇಳ್ತಾರೆ. ದ್ವಿದಳ ಧಾನ್ಯಗಳು ಆಹಾರಕ್ಕೆ ಬಳಕೆಗೆ ಉತ್ತಮ, ಬಹಳ ಉತ್ತಮ. ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ಅಂತ ನಾವು ತೆಗೆದುಕೊಂಡಾಗ ಆ ಪೋಷಕಾಂಶ ದ್ವಿದಳ ಧಾನ್ಯಗಳಿಂದಲೇ ಮ್ಯಾಕ್ಸಿಮಮ್ ನಮಗೆ ದೊರೆಯುತ್ತದೆ. ಇದಕ್ಕೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಾಕಷ್ಟು ಉತ್ತೇಜನವನ್ನ ಇದೆ ಈ ಬೆಳೆಯಲ್ಲಿ. ತುಂಬಾ ಉತ್ತೇಜನ ಇದೆ. ರಾಷ್ಟ್ರೀಯ ಬೆಳೆಕಾಳು ಯೋಜನೆ ಆಗಿರ್ಬೋದು, NSF ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯ, ಹೆಚ್ಚಿನ ಒಂದು ಉತ್ತೇಜನ ಕೊಟ್ಟು ರೈತರಿಗೆ, ಹೆಚ್ಚು ಹೆಚ್ಚು ರೈತರಿಗೆ ಈ ದ್ವಿದಳ ಧಾನ್ಯಗಳನ್ನ ಬೆಳೆಯುವುದರಲ್ಲಿ ಸರ್ಕಾರದ ಪಾತ್ರನೂ ಬಹಳ ಇದೆ. ಮುಖ್ಯವಾಗಿ ನಮ್ಮ ಜಿಲ್ಲೆ ಅಥವಾ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಂದ್ರೆ ಈ ದ್ವಿದಳ ಧಾನ್ಯಗಳು ಯಾವ ರೀತಿಯಾಗಿ ಬೆಳೀತಿದ್ದಾರೆ, ಯಾವ್ಯಾವ ಬೆಳೆಗಳು ನಮ್ಮ ಭಾಗದಲ್ಲಿ ಜಾಸ್ತಿ ಇದಾವೆ ಅಂತ ಹೇಳ್ತೀರಿ? ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ತೆಗೆದುಕೊಂಡಾಗ ತೊಗರಿ, ಕಡಲೆ, ಉದ್ದು ಮತ್ತು ಹೆಸರು ಪ್ರಮುಖವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ದ್ವಿದಳ ಧಾನ್ಯಗಳನ್ನ ನಮ್ಮ ರೈತರು ಬೆಳೀತಾ ಇದ್ದಾರೆ. ಹೆಸರು, ತೊಗರಿ, ಕಡಲೆ. ತೊಗರಿ ನಾವು ತೆಗೆದುಕೊಂಡಾಗ ಗುಲ್ಬರ್ಗಾ ಜಿಲ್ಲೆಯನ್ನ ನಾವು ಕರ್ನಾಟಕದ ತೊಗರಿಯ ಕಣಜ ಅಂತ ಹೇಳ್ತೀವಿ. ಹೌದು. 60% ನಾವು ತೊಗರಿ ಬೆಳೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯಿಂದ ಮಾತ್ರನೇ ಅಷ್ಟು 60% ಅಷ್ಟು ತೊಗರಿ ಬೆಳೆ ನಮಗೆ ಇದಕ್ಕೆ ಬರ್ತದೆ. ನಮ್ಮ ರಾಯಚೂರು ಕೂಡ ಸೂಕ್ತ ವಾತಾವರಣ ತೊಗರಿಗೆ. ಹಾ, ರಾಯಚೂರು ಇದು ಎಲ್ಲಾ ವಾತಾವರಣದಲ್ಲಿನೂ ನಾವು ಬೆಳೀಬಹುದು, ಆದ್ರೆ ನೀರಾವರಿ ಮೂಲಕ ಇದನ್ನ ಕಡಿಮೆ ಬೆಳೀತಾರೆ. ಖುಷ್ಕಿ ಒಣ ಬೇಸಾಯದ ಮೂಲಕ ಹೆಚ್ಚಿಗೆ ಇದನ್ನ ಬೆಳೀತಾರೆ. ಆದ್ರಿಂದ ಮಳೆಗಾಲದಲ್ಲಿ ಜೂನ್ ಟು ಅಕ್ಟೋಬರ್ ಅಂತ ನಾವೇನ್ ತಗೊಳ್ತೀವಿ ಅವಾಗ ಇದನ್ನ ಸೂಕ್ತವಾದ ಕಾಲ ಅಂತ ನಾವು ಹೇಳ್ಬೋದು. ಮುಂಗಾರು ಹಂಗಾಮಿನಲ್ಲಿ ಹೆಚ್ಚಿಗೆ ಬೇಳೆ ಕಾಳುಗಳನ್ನ ನಾವು ಬೆಳಿತೀವಿ. ಅಂತಂದ್ರೆ ಇಲ್ಲಿ ಶೇಕಡ 60% ಉತ್ಪಾದನೆಯನ್ನು ನಮ್ಮ ಗುಲ್ಬರ್ಗಾದಲ್ಲಿ, ಹಾಗೇನೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಇದು ಒಂದು ಹೌದು ಬೇಳೆ ಕಾಳುಗಳನ್ನ ಅದರಲ್ಲಿನೂ ಕೂಡ ತೊಗರಿ ಮೇಜರ್ ನಮ್ಮ ಕ್ರಾಪ್ ಅಂತ ನಾವು ಹೇಳ್ತೀವಿ. ಈ ಕಡೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ರೈತರು ಹೆಚ್ಚು ಹೆಚ್ಚಾಗಿ ತೊಗರಿ ಬೆಳೆಯನ್ನ ಬೆಳೀತಾ ಇದ್ದಾರೆ. ಅದಕ್ಕಾಗಿ ಇದನ್ನ ನಾವು ಕರ್ನಾಟಕದ ತೊಗರಿ ಕಣಜ ಅಂತ ನಾವು ಹೇಳ್ತೀವಿ. ಹೌದು. ಮುಂದುವರೆದು ಈಗ ರೈತ ಬಾಂಧವರು ಈ ಬೇಳೆ ಆಗಿರ್ಬೋದು, ಅಂತಂದ್ರೆ ನೀವು ಹೇಳಿದ ಹಾಗೆ ತೊಗರಿ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಹೆಸರಾಗಿರ್ಬೋದು, ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾರೆ. ನೇರವಾಗಿಯೂ ಕೂಡ ಇದನ್ನ ಉಪಯೋಗ ಮಾಡ್ತಾರೆ. ಇದನ್ನ ಬೇರೆ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ? ದ್ವಿದಳ ಧಾನ್ಯಗಳನ್ನು ನಾವು ವಿವಿಧ ರೀತಿಯಲ್ಲಿ ಉಪಯೋಗ ಮಾಡಬಹುದು. ಒಂದು ಇಡಿಯಾಗಿ ಅಥವಾ ಹೋಲ್ ಗ್ರೇನ್ಸ್ ಅಂತ ಹೇಳ್ತೀವಿ, ಅದನ್ನ ನಾವು ಹಸಿಯಾಗಿ, ಕೆಲವೊಂದ್ಸಲ ನಾವು ಹೆಸರು ಕಾಳನ್ನ ಹಸಿಯಾಗಿಯೇ ಉಪಯೋಗ ಮಾಡ್ತೇವೆ, ಅಲಸಂದಿ ಕಾಳನ್ನ ಹಸಿಯಾಗಿಯೇ ಉಪಯೋಗ ಮಾಡ್ತೇವೆ. ಸೊ ಆತರ ಹಸಿಯಾಗಿನೂ ಉಪಯೋಗ ಮಾಡಬಹುದು, ಮತ್ತೆ ಅದನ್ನ ಒಣಗಿಸಿ ಅದನ್ನ ಕಾಳುಗಳನ್ನ ಉಪಯೋಗ ಮಾಡಬಹುದು, ಇಡೀ ಕಾಳುಗಳನ್ನ ಉಪಯೋಗ ಮಾಡಬಹುದು. ಅದೇ ರೀತಿಯಾಗಿ ಬೇಳೆಯಾಗಿ ಅದನ್ನ ಕನ್ವರ್ಟ್ ಮಾಡಿ ಅದನ್ನ ಮಾರ್ಪಾಟು ಮಾಡಿ ಬೇಳೆಯಾಗಿ, ಲೈಕ್ ತೊಗರಿ ಬೇಳೆ, ಕಡಲೆ ಬೇಳೆ, ಹೆಸರು ಬೇಳೆ, ಈ ರೀತಿಯಾಗಿ ಬೇಳೆಗಳನ್ನ ಮಾರ್ಪಾಟು ಮಾಡಿ ಉಪಯೋಗ ಮಾಡಬಹುದು. ಹುರಿದು ಅದನ್ನ ಹುರಿದು ಫ್ರೈಡ್ ಅಂತೀವಿ ನಾವು, ಹುರಿದು ಮತ್ತು ಕರಿದು ಬೇಳೆ ಕಾಳುಗಳನ್ನ ಉಪಯೋಗ ಮಾಡಬಹುದು. ಬೀಜದ ರೂಪದಲ್ಲಿ ಅದನ್ನ ಉಪಯೋಗ ಮಾಡಬಹುದು. ಆಮೇಲೆ ಕೊನೆಯದಾಗಿ ದನಕರುಗಳ ಆಹಾರ ಮತ್ತು ಮೇವಿಗಾಗಿ ಕೂಡ ಈ ದ್ವಿದಳ ಧಾನ್ಯಗಳನ್ನ ನಾವು ಉಪಯೋಗ ಮಾಡಬಹುದು. ಹೆಚ್ಚಿನ ಒಂದು ಪ್ರೋಟೀನ್ಗಳು, ಪೋಷಕಾಂಶಗಳು ಇದರಲ್ಲಿದೆ. ಹೌದು. ಅಂತಂದ್ರೆ ನೇರವಾಗಿ ಉಪಯೋಗ ಮಾಡಬಹುದು, ಜೊತೆಗೆ ಅದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನ ಹೌದು ಮೌಲ್ಯವರ್ಧನೆ ಮಾಡಿ ಈಗ ಹುರಿದು ಮತ್ತು ಕರಿದು ಅಥವಾ ಅದರ ಹಿಟ್ಟನ್ನ ಮಾಡಿ ಉಪಯೋಗ ನಾವು ಮಾಡ್ತಾ ಇದೀವಿ ಈಗ. ಹೌದು. ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ಇದನ್ನ ಹಿಟ್ಟನ್ನ ಮಾಡ್ಕೊಳ್ಳೋದು ಅಥವಾ ಪೂರಕ ಮೇಲೆ ಬಂದಂತ ತೌಡಾಗಿರ್ಬೋದು, ಹೊಟ್ಟಾಗಬಹುದು, ಅದನ್ನ ಈ ಒಂದು ಜಾನುವಾರುಗಳಿಗೆ ಉಪಯೋಗ ಮಾಡ್ತಾರೆ. ಅದಕ್ಕೆ ಹೆಚ್ಚಿನ ಪೋಷಕಾಂಶ ಕೊಟ್ಟು ಈಗ ನಾವೇನು ಹಾಲನ್ನ ಹಿಂಡುವಂತ ಆಕಳು ಎಮ್ಮೆ ಇರಬಹುದು, ಹೆಚ್ಚಿನ ರೀತಿಯಲ್ಲಿ ನಾವು ಹಾಲನ್ನ ಪಡೆಯಬಹುದು ಈ ಸಿಪ್ಪೆಯನ್ನ ಉಪಯೋಗಿಸಿ. ಅದಕ್ಕೆ ಈಗ ದ್ವಿದಳ ಧಾನ್ಯಗಳ ಬಗ್ಗೆ ನಾವು ಮಾತಾಡಿದ್ವಿ ಇಷ್ಟವರೆಗೂ, ಏನಂತಂದ್ರೆ ಪೋಷಕಾಂಶಗಳಾಯ್ತು ಅಥವಾ ದ್ವಿದಳ ಧಾನ್ಯಗಳ ಬಗ್ಗೆ ಮಾತಾಡಿದ್ವಿ, ಹವಾಗುಣ ಆಯ್ತು, ಬೆಳೆಯುವ ಒಂದು ವಾತಾವರಣ ಆಗಿರಬಹುದು. ಹೀಗೆ ಇಲ್ಲಿ ಈ ದ್ವಿದಳ ಧಾನ್ಯಗಳಲ್ಲಿ ಯಾವ ಯಾವ ರೀತಿಯ ಪೋಷಕಾಂಶಗಳು ಅಳವಡಿಕೆ ಅಂತಂದ್ರೆ ಒಳಗೊಂಡಿವೆ ಅಂತ ಹೇಳ್ತೀರಿ? ಇದು ತುಂಬಾ ಒಳ್ಳೆಯ ಪ್ರಶ್ನೆ. ದ್ವಿದಳ ಧಾನ್ಯಗಳಲ್ಲಿ ಪ್ರಮುಖವಾಗಿ ನಮಗೆ ಸಿಗುವಂತ ಪೋಷಕಾಂಶ ಅಂದ್ರೆ ಪ್ರೋಟೀನ್. ಈಗ ಸಸ್ಯಾಹಾರಿಗಳಲ್ಲಿ ಯೂಶ್ವಲಿ ಯಾರು ಮಾಂಸನ ತಿನ್ನೋದಿಲ್ಲ, ಅವರಿಗೆ ಪ್ರೋಟೀನ್ ಬೇಕಂತಂದ್ರೆ ಅವರು ದ್ವಿದಳ ಧಾನ್ಯಗಳನ್ನ ತೆಗೆದುಕೊಳ್ಳಲೇಬೇಕು. ಪ್ರೋಟೀನ್ ನಮಗೆ ದೇಹದ ಒಂದು ಶಕ್ತಿ, ಬಾಡಿ ಬಿಲ್ಡಿಂಗ್ ಅಂತ ಏನು ಹೇಳ್ತೀವಿ, ಈ ಸ್ಟ್ರೆಂತ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಈ ಪ್ರೋಟೀನ್ ಬಹಳ ಸಹಾಯಕಾರಿಯಾಗಿದೆ. ಅದೇ ರೀತಿ ಪ್ರೋಟೀನ್ ಅಲ್ಲದೆ ನಮಗೆ ಇತರೆ ಪೋಷಕಾಂಶಗಳಾದ ಲೈಸಿನ್, ರೈಬೋಫ್ಲೋವಿನ್, ಥೈಮಿನ್, ನಿಯಾಸಿನ್ ಮತ್ತು ಇತರೆ ಕಬ್ಬಿಣ ಅಂಶಗಳು ಕೂಡ ಇದು ದ್ವಿದಳ ಧಾನ್ಯಗಳಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಅಂತಂದ್ರೆ ಸಾಕಷ್ಟು ಸಂಪದ್ಭರಿತವಾದಂತಹ ಒಂದು ಆಹಾರ ಧಾನ್ಯ. ಹೌದು, ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಸಸ್ಯಾಹಾರಿಗಳಲ್ಲಿ ಏನ್ ಮಾಡ್ತಾರೆ, ಒಂದು ಅನ್ನವನ್ನ ಊಟ ಮಾಡ್ತಾರೆ, ಅನ್ನದ ಜೊತೆಗೆ ಬೇಳೆಯನ್ನ ನಾವು ಊಟ ಮಾಡ್ತೀವಿ. ಯಾಕಂದ್ರೆ ಅನ್ನ ನಮಗೆ ಕಾರ್ಬೋಹೈಡ್ರೇಟ್ ಕೊಡ್ತದೆ, ಬೇಳೆ ನಮಗೆ ಪ್ರೋಟೀನ್ ಕೊಡ್ತದೆ. ಹೀಗಾಗಿ ಬ್ಯಾಲೆನ್ಸ್ಡ್, ಸಸ್ಯಾಹಾರಿಗಳಿಗೆ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಅನ್ನ ಮತ್ತು ಬೇಳೆ. ಜೊತೆಗೆ ಯಾವ ನೋಡ್ರಿ, ನಾವು ಎಲ್ಲ ಎಷ್ಟು ನಾವು ಬೇರೆ ಬೇರೆ ತರಕಾರಿಗಳನ್ನ ನಾವು ಸೇವನೆ ಮಾಡಿದ್ರು ಕೂಡ ಒಂದು ಬೇಳೆ ಅನ್ನೋದು ನಮ್ಮ ಆಹಾರದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಹೌದು. ಈಗ ಬೆಳೆಯೋದು ಮುಖ್ಯ ಆಯ್ತು, ಅದನ್ನ ಮುಂದೆ ಕೆಡ್ಲಾರ್ದಂಗೆ ಸಂರಕ್ಷಣೆ ಮಾಡ್ಕೊಂಡು ಹೋಗುವುದು ಬಹಳಷ್ಟು ಮುಖ್ಯ. ಅಂತಂದ್ರೆ ಹೌದು, ಮುಂದಿನ ದಿನಗಳಲ್ಲಿ ಅಥವಾ ಬಹಳಷ್ಟು ದಿನಗಳವರೆಗೆ ಅದರ ಕೊರತೆ ಆಗದ ಹಾಗೆ ನಾವು ಶೇಖರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೌದು. ಇದನ್ನ ಹೇಗೆ ಇಟ್ಕೋಬಹುದು, ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೋಬಹುದು ಅಥವಾ ಕೊಯ್ಲೋತ್ತರ ಚಟುವಟಿಕೆ ಹೇಗೆ ಮಾಡ್ಕೋಬಹುದು ಅಂತ ಹೇಳ್ತೀರಿ? ಈ ದ್ವಿದಳ ಧಾನ್ಯಗಳನ್ನ ಕೊಯ್ಲು ಮಾಡಿದ ನಂತರ ಅವು ಕಾಳುಗಳು ಏನ್ ಬರ್ತವೆ, ಸ್ವಲ್ಪ ಅದರ ತೇವಾಂಶ ಜಾಸ್ತಿ ಇರ್ತದೆ ಕಾಳು ಮಾಡಿದ ನಂತರ. ಅದನ್ನ ನಾವು ಕಡಿಮೆ ಮಾಡಬೇಕು, ಶೇಖರಣೆ ಮಾಡಬೇಕಂದ್ರೆ ಅದರ ತೇವಾಂಶವನ್ನ ಕಡಿಮೆ ಮಾಡಬೇಕು. ಅಂದ್ರೆ ಸೂರ್ಯನ ಬಿಸಿಲಿನಲ್ಲಿ ಅದನ್ನ ಒಣಗಿಸಬೇಕು, ಒಣಗಿಸಿ ನಾವು ಶೇಖರಣೆ ಮಾಡಿಟ್ಕೋಬೇಕು. ಅದಾದ ನಂತರ ಇಲ್ಲಿ ಮೂರು ಹಂತಗಳಲ್ಲಿ ನಾವು ಅದನ್ನ ಸಂಸ್ಕರಣೆ ಮಾಡಬಹುದು. ಒಂದು ಮೊದಲನೇ ಹಂತದ ಸಂಸ್ಕರಣೆ, ಎರಡನೇ ಹಂತದ ಸಂಸ್ಕರಣೆ ಮತ್ತು ಮೂರನೇ ಹಂತದ ಸಂಸ್ಕರಣೆ ಅಂತ ಹೇಳಿ ನಾವು ವಿಂಗಡಣೆ ಮಾಡಬಹುದು. ಮೂರು ಹಂತಗಳಲ್ಲಿ ಮೊದಲನೇ ಹಂತದಲ್ಲಿ ಏನ್ ಮಾಡ್ತಾರೆ, ಸ್ವಚ್ಛಗೊಳಿಸುವುದು ಮತ್ತು ವರ್ಗೀಕರಣ ಮಾಡುವುದು. ಸ್ವಚ್ಛ ಮಾಡೋದು, ಕ್ಲೀನ್ ಆಗಿ ಮಾಡ್ಕೋಬೇಕು. ಸ್ವಚ್ಛ ಮಾಡೋದು, ಅದನ್ನ ಅದರಲ್ಲಿರ್ತಕ್ಕಂಥ ಕಸ ಕಡ್ಡಿಗಳನ್ನ ತೆಗೆಯೋದು, ಅದರಲ್ಲಿರ್ತಕ್ಕಂಥ ಕಲ್ಲು ಮಣ್ಣುಗಳನ್ನ ತೆಗೆಯೋದು, ದೊಡ್ಡ ಕಾಳು ಸಣ್ಣ ಕಾಳು, ಅದನ್ನ ಗಾತ್ರಕ್ಕನುಸಾರವಾಗಿ ನಾವು ವರ್ಗೀಕರಣ ಮಾಡ್ತೀವಿ. ಅದನ್ನ ಮೊದಲನೇ ಹಂತದ ಸಂಸ್ಕರಣೆ ಅಂತ ನಾವು ಹೇಳ್ತೀವಿ, ಪ್ರೈಮರಿ ಪ್ರೊಸೆಸಿಂಗ್ ಅಂತ. ಇನ್ನ ಎರಡನೇ ಹಂತಕ್ಕೆ ಬಂದ್ರೆ ಅದನ್ನ ಈಗ ಬೇಳೆ ಮಾಡುವುದನ್ನ ನಾವು ಮುಖ್ಯವಾದ ಒಂದು ಚಟುವಟಿಕೆ ಅಂತ ತೆಗೆದುಕೊಂಡ್ರೆ, ಬೇಳೆ ಮಾಡುವುದರಲ್ಲಿ ಸಿಪ್ಪೆ ತೆಗೆಯುವುದು ಮತ್ತ ಬೇಳೆ ಮಾಡುವುದು ಮತ್ತು ಅದನ್ನು ಪಾಲಿಶ್ ಹೊಳಪು ಮಾಡುವುದು ಅಂತ ಮೂರು ಮಾಡಿ ಅದನ್ನು ಕೊನೆಯದಾಗಿ ಪ್ಯಾಕ್ ಮಾಡುವುದು ಒಂದು ಚಟುವಟಿಕೆ. ಈ ನಾಲ್ಕು ಎರಡನೇ ಹಂತದಲ್ಲಿ ನಾಲ್ಕು ಚಟುವಟಿಕೆಗಳು ನಾವು ವಿಂಗಡಣೆ ಮಾಡ್ತೀವಿ ಅಂತ. ಸಿಪ್ಪೆ ತೆಗೆಯೋದು, ಬೇಳೆ ಮಾಡೋದು, ಪಾಲಿಶ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಪ್ಯಾಕಿಂಗ್ ಎರಡನೇ ಹಂತದಲ್ಲಿ ಒಂದು ಒಟ್ಟಿನಲ್ಲಿ ಈ ಹಂತಗಳನ್ನು ದಾಟಬೇಕು. ಇನ್ನು ಮೂರನೇ ಹಂತ ಅಂತಂದ್ರೆ ಅದನ್ನು ಮೌಲ್ಯವರ್ಧಿತ ಆಹಾರವನ್ನಾಗಿ ಮಾಡುವುದು. ಈ ಬೇಳೆ ಬಂದಿರ್ತದೆ, ಅದನ್ನು ಇನ್ನೂ ಮೌಲ್ಯವರ್ಧಿತ ಆಹಾರ ಅಂತಂದ್ರೆ ಅದನ್ನು ಫ್ರೈಯಿಂಗ್ ಮಾಡಬಹುದು, ಅಂದರೆ ಹುರಿಬಹುದು, ಕರಿಬಹುದು, ಆಮೇಲೆ ಅದನ್ನ ಹಿಟ್ಟನ್ನಾಗಿ ಮಾರ್ಪಾಟ್ ಮಾಡಬಹುದು. ಇದನ್ನ ನಾವು ಮೂರನೇ ಹಂತದ ಸಂಸ್ಕರಣ ವಿಂಗಡಣೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮೌಲ್ಯವನ್ನು ವರ್ಧಿಸೋದು, ಮೌಲ್ಯವನ್ನು ವರ್ಧಿಸೋದು ಅಂತ. ಈ ರೀತಿಯಾಗಿ ನಾವು ಅದನ್ನ ಸಂಸ್ಕರಣೆ ಮಾಡುವಂತ ಒಂದು ಹಂತಗಳು ಈ ರೀತಿಯಾಗಿ ಮಾಡೋದ್ರಿಂದ ಅದನ್ನ ನಾವು ಕೊಯ್ಲೋತ್ತರ ಅದರ ಒಂದು ಮುಂದಿನ ಒಂದು ಹಂಗಾಮಿನವರೆಗೂ ಬಹಳಷ್ಟು ದಿನಗಳವರೆಗೆ ಇದನ್ನ ನಾವು ಬಳಕೆ ಮಾಡಬಹುದು. ಉದಾಹರಣೆ ನಾವು ಪ್ಯಾಕೆಟ್ಗಳಲ್ಲಿ ಮೂಂಗ್ ದಾಲ್ ಅಂತ ಹೇಳ್ತೀವಿ, ಮೂಂಗ್ ದಾಲ್ ಅದನ್ನ ಫ್ರೈ ಮಾಡಿ ಮೂಂಗ್ ದಾಲ್ ಅಂತ ಯೂಸ್ ಮಾಡ್ತಾ ಇರ್ತೀವಿ, ಅದು ಒಂದು ಮೌಲ್ಯವರ್ಧಿತ ಪದಾರ್ಥ ಅದು. ಈಗ ಗ್ರಾಮೀಣ ಭಾಗದಲ್ಲಿ ರೈತರು ಸಾಕಷ್ಟು ಬೆಳೆದಿರ್ತಾರೆ, ಅಥವಾ ಯುವಕರು ಕೂಡ ನಮ್ಮಲ್ಲಿ ಅನ್ಎಂಪ್ಲಾಯ್ಡ್ ಯುವಕರು ಬಹಳಷ್ಟು ಲಭ್ಯ ಇರ್ತಾರೆ. ಹೀಗೆ ಈ ಸ್ವಚ್ಛಗೊಳಿಸುವುದಾಗಿರ್ಬೋದು, ವರ್ಗೀಕರಣ ಯಂತ್ರಗಳು ಕೂಡ ಬಹಳಷ್ಟು ಮುಖ್ಯ. ಅದನ್ನು ಕೇವಲ ಮ್ಯಾನ್ಯುವಲ್ ಆಗಿ ಮಾಡಿದ್ರಷ್ಟು ಕ್ಲೀನ್ ಆಗಿ ಆಗೋದಿಲ್ಲ, ಸಮಯ ಕೂಡ ಬಹಳಷ್ಟು ಹಿಡಿದು ಬಿಡುತ್ತದೆ. ಹೀಗೆ ನೀವು ಹೇಳಿದಾಗೆ ಈ ಸ್ವಚ್ಛಗೊಳಿಸುವುದು ಮತ್ತೆ ವರ್ಗೀಕರಣಿಸುವ ಯಂತ್ರಗಳು ಬಹಳ ಮುಖ್ಯ. ಇವುಗಳು ಹೇಗೆ ಸಿಗ್ತವೆ, ಎಲ್ಲಿ ಇದರ ಬಗ್ಗೆ ಮಾಹಿತಿ? ಹೌದು, ಇತ್ತೀಚಿನ ದಿನಗಳಲ್ಲಿ ನಮಗೆ ಎಲ್ಲಾ ಕ್ಷೇತ್ರದಲ್ಲಿ, ಈಗ ನಾವು ಏನು ವ್ಯವಸಾಯದ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಕಾರ್ಮಿಕರ ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ಈ ಯಂತ್ರಗಳನ್ನು ನಮಗೆ ಉಪಯೋಗ ಮಾಡುವುದು ಬಹಳ ಪ್ರಾಮುಖ್ಯತೆ ಕೊಡ್ತದೆ. ಯಂತ್ರಗಳನ್ನು ಉಪಯೋಗ ಮಾಡೋದ್ರಿಂದ ನಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಗುಣಮಟ್ಟವನ್ನು ನಾವು ಕಾಪಾಡ್ಕೋಬಹುದು. ಈ ಸ್ವಚ್ಛಗೊಳಿಸುವುದು ಮತ್ತು ವರ್ಗೀಕರಿಸುವುದರಲ್ಲಿ ನಮಗೆ ಎರಡು ರೀತಿಯ ಯಂತ್ರೋಪಕರಣಗಳನ್ನು ನಾವು ನೋಡಬಹುದು. ವೈಬ್ರೇಟರಿ ಏರ್ ಸ್ಕ್ರೀನ್ ಕ್ಲೀನರ್ ಅಂತ ಹೇಳ್ತೇವೆ, ಅಂದ್ರೆ ಅಲುಗಾಡಿಸಿ ಮತ್ತು ಗಾಳಿ ಉಪಯೋಗಿಸಿ ಸ್ವಚ್ಛಗೊಳಿಸುವ ಯಂತ್ರ. ಅಲುಗಾಡಿಸಿ ಅದನ್ನ ಕ್ಲೀನ್ ಆಗಿ ಧೂಳನ್ನ ಆಮೇಲೆ ಕಸಕಡ್ಡಿಗಳನ್ನ ತೆಗೆಯೋದು, ಅದನ್ನ ಅದು ಒಂದು ರೀತಿ. ಆಮೇಲೆ ಇನ್ನೊಂದು ಡಬಲ್ ಡ್ರಮ್ ಸ್ಕ್ರೀನ್ ಕ್ಲೀನರ್ ಅಂತ ಹೇಳ್ತೀವಿ, ಅಂದ್ರೆ ಎರಡು ಡ್ರಮ್ಗಳನ್ನ ಉಪಯೋಗಿಸಿ ಅದನ್ನ ಗಾಳಿಯನ್ನ ಉಪಯೋಗಿಸಿ ಅವು ಸ್ವಚ್ಛಗೊಳಿಸುವುದು, ಕಸಕಡ್ಡಿಗಳನ್ನ ಬೇರ್ಪಡಿಸುವುದು. ಇದು ಆದ ನಂತರ ಕಲ್ಲು ಬೇರ್ಪಡಿಸುವುದು ಬಹಳ ಪ್ರಾಮುಖ್ಯತೆ. ಇದು ಡಿ ಸ್ಟೋನರ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಹಾಕಿಲ್ಲ ಅಂದ್ರೆ ನಮಗೆ ಮುಂದಿನ ಒಂದು ಪ್ರೊಸೆಸಿಂಗ್ ಅಂದ್ರೆ ಮುಂದಿನ ಸಂಸ್ಕರಣಾ ಹಂತದಲ್ಲಿ ಅವು ಬಹಳ ತೊಂದರೆ ಕೊಡ್ತವೆ ಕಲ್ಲುಗಳು ಅಂತಂದ್ರೆ. ಹಂತ ಹಂತವಾಗಿ ದಾಟಬೇಕು, ಹಂತ ಹಂತವಾಗಿ ಇದನ್ನ ನಾವು ತೆಗೆದುಕೊಂಡು ಹೋಗ್ಬೇಕು ಪ್ರೊಸೆಸಿಂಗ್ ಅಲ್ಲಿ. ಕಲ್ಲು ಬೇರ್ಪಡಿಸುವುದು ಅಂತಂದ್ರೆ ಡಿ ಸ್ಟೋನರ್ ಅಂತ ನಾವು ಹೇಳ್ತೀವಿ, ಕಾಳುಗಳಲ್ಲಿನ ಕಲ್ಲುಗಳನ್ನ ನಾವು ಈ ಯಂತ್ರವನ್ನು ಉಪಯೋಗಿಸಿ ಬೇರ್ಪಡಿಸ್ತೀವಿ ಅಂತಂದ್ರೆ. ಎರಡನೇ ಹಂತದಲ್ಲಿ ಏನೇನು ಬರ್ತಾವ ಅಂತ ಹೇಳ್ತಾರೆ? ಇದರಲ್ಲಿನ ಇನ್ನೊಂದಂದ್ರೆ ವರ್ಗೀಕರಣ ಮಾಡುವುದು. ವರ್ಗೀಕರಣ ಮಾಡುವುದಂದ್ರೆ ಗಾತ್ರಕ್ಕನುಸಾರವಾಗಿ, ಬೇಸ್ಡ್ ಆನ್ ದ ಸೈಜ್ ಅಂತ ಹೇಳ್ತೀವಿ, ಗಾತ್ರಕ್ಕನುಸಾರವಾಗಿ ನಾವು ವರ್ಗೀಕರಣ ಮಾಡೋದ್ರಿಂದ ನಮಗೆ ಬೇಳೆ ಮಾಡೋದ್ರಿಂದ ಆ ಗಾತ್ರಕ್ಕನುಸಾರವಾಗಿ ವರ್ಗೀಕರಣ ಮಾಡಿದ ಕಾಳುಗಳನ್ನ ಬೇಳೆ ಮಾಡೋದ್ರಿಂದ ನಮಗೆ ಯೂನಿಫಾರ್ಮಿಟಿ ಸಿಗ್ತದೆ, ಅಂದ್ರೆ ಒಳ್ಳೆಯ ಗುಣಮಟ್ಟದ ಕಾಳುಗಳು, ಬೇಳೆ ಕಾಳುಗಳು ನಮಗೆ ದೊರೀತವೆ. ಅಂತಂದ್ರೆ ಬೇರೆ ಬೇರೆ ಆಗ್ಬಿಡ್ತವೆ, ಸಣ್ಣ ಕಾಳುಗಳು ಬೇರೆ ಆಗ್ತವೆ, ಕಾಳುಗಳು ಬೇರೆ. ಹೌದು, ದೊಡ್ಡ ಕಾಳು, ಸಣ್ಣ ಕಾಳು, ಮಧ್ಯಮ ಗಾತ್ರದ ಕಾಳುಗಳನ್ನ ಬೇರ್ಪಡಿಸಿ ಅದನ್ನ ನಾವು ವಿವಿಧ ಬೇಳೆ ಕಾಳುಗಳನ್ನ ಮಾಡುವುದರಿಂದ ನಮಗೆ ಒಳ್ಳೆಯ ಗುಣಮಟ್ಟದ ಬೇಳೆ ಕಾಳುಗಳು ಒಂದೇ ರೀತಿಯ ಸೈಜ್ ಗಾತ್ರದ ಸಿಗ್ತವೆ, ಅದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆ ಇರ್ತದೆ. ಅಂತಂದ್ರೆ ಎಲ್ಲವೂ ಮಿಕ್ಸ್ ಮಾಡಿದಾಗ ಒಳ್ಳೆ ಗುಣಮಟ್ಟದ ಬೆಲೆ ನಮಗೆ ಸಿಗೋದಿಲ್ಲ. ದೊಡ್ಡ ಚೆನ್ನಾಗಿ ಕಾಳು ಇರೋದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ, ಕಡಿಮೆ ಬೆಲೆ. ಹೀಗೆ ವರ್ಗೀಕರಣ ಮಾಡೋದ್ರಿಂದ ಯಂತ್ರ ಉಪಕರಣಗಳು ಬೇಕು. ಈಗ ಬೇಳೆ ಮಾಡ್ಲಿಕ್ಕೆ ಮುಖ್ಯವಾಗಿ ನಾವು ಈಗ ತೊಗರಿಯನ್ನ ಅಥವಾ ದ್ವಿದಳ ಧಾನ್ಯಗಳನ್ನ ಬೆಳೆಯುವ ಮೂಲ ಉದ್ದೇಶ ಬೇಳೆಗಳನ್ನಾಗಿ ಮಾಡಿ ಆಹಾರವನ್ನಾಗಿ ಬಳಕೆ ಮಾಡೋದು. ಹೌದು, ಹೀಗೆ ಬೇಳೆ ಮಾಡುವಂತ ಒಂದು ಯಂತ್ರಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಕೊಡಿ. ಬೇಳೆ ಮಾಡುವ ಯಂತ್ರ ಎರಡನೇ ಹಂತದಲ್ಲಿ ನಾವು ಇದನ್ನ ವಿಂಗಡಣೆ ಮಾಡ್ತೀವಿ. ಇದರಲ್ಲಿ ಸಿಪ್ಪೆ ತೆಗೆಯುವುದು, ಬೇಳೆ ಮಾಡುವುದು, ಪಾಲಿಶ್ ಮಾಡುವುದು ಮತ್ತು ಪ್ಯಾಕ್ ಮಾಡುವುದು, ಇವು ನಾಲ್ಕು ಚಟುವಟಿಕೆಗಳು ಬರ್ತವೆ ಎರಡನೇ ಹಂತದಲ್ಲಿ. ಇನ್ನು ಸಿಪ್ಪೆ ತೆಗೆಯುವುದು ಅಂದ್ರೆ ಡಿ ಹಲ್ಲಿಂಗ್ ಅಂತ ಏನು ಹೇಳ್ತೀವಿ ನಾವು, ಅದರಲ್ಲಿ ಎರಡು ವಿಧಾನಗಳಿವೆ. ಅಂದ್ರೆ ತಾಂತ್ರಿಕತೆ ನಾವು ಯಾವ ತರ ಬೇಳೆ ಮಾಡೋದು ಅಂತ ನೋಡಿದ್ರೆ ಸಾಂಪ್ರದಾಯಿಕ ಪದ್ಧತಿ ಮತ್ತು ವ್ಯವಹಾರಿಕ ಪದ್ಧತಿ, ಕಮರ್ಷಿಯಲ್, ಸಾಂಪ್ರದಾಯಿಕ ಟ್ರೆಡಿಷನಲ್ ಮತ್ತೆ ಕಮರ್ಷಿಯಲ್ ಅಂತ ವಿಂಗಡಣೆ ಮಾಡ್ತೀವಿ. ಸಾಂಪ್ರದಾಯಿಕ ಅಂತ ನಮ್ಮದ್ಲೆಲ್ಲ ಒಳ್ಳೆ ಹಾಕಿ ಕುಟ್ಟೋದು. ಹೌದು, ಅದೇ ಬೀಸು ಕಲ್ಲಿನಿಂದ ಬೀಸೋದು, ಅದನ್ನ ನಾವು ಸಾಂಪ್ರದಾಯಿಕ ಪದ್ಧತಿ ಅಂತೀವಿ. ಈಗ ಅದನ್ನ ಯಾರು ಆಲ್ಮೋಸ್ಟ್ ನಾವು ಯಾರು ಎಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ, ಹೋಗ್ಬಿಟ್ಟಿದೆ. ಪ್ಯಾಕೆಟ್ಗಳನ್ನ ತಗೊಂಡು ನೇರವಾಗಿ ಕಿರಾಣಿ ಅಂಗಡಿ. ಹೌದು, ಬೆಳೆದ್ರು ಕೂಡ ನಾವು ಅದನ್ನ ನೇರವಾಗಿ ಉಪಯೋಗ ಮಾಡ್ಲಿಕ್ಕೆ ತಂದಾಗ ಮಾಡುತ್ತೀವಿ. ಹೌದು. ಇನ್ನು ವ್ಯಾವಹಾರಿಕ ಪದ್ಧತಿಯಲ್ಲಿ ಮಾಡೋದಾದ್ರೆ ಬೇಳೆ ಕಾಳುಗಳನ್ನ ಸ್ವಚ್ಛ ಮಾಡಬೇಕು ಫಸ್ಟ್, ಆಮೇಲೆ ಅದನ್ನ ವರ್ಗೀಕರಣ ಮಾಡಬೇಕು, ಆಮೇಲೆ ಹದ ಮಾಡುವುದು, ನೀರು ಅಥವಾ ಎಣ್ಣೆಯಿಂದ ಉಪಚರಣೆ ಮಾಡ್ಬೇಕು ಅದನ್ನ. ಅದನ್ನ ಬೇಳೆ ಕಂಬ, ಇದು ಬೇಳೆ ವ್ಯವಹಾರಿಕ ರೀತಿಯಲ್ಲಿ ಬೇಳೆ ಮಾಡುವ ಪದ್ಧತಿ ಇದೆ ಅಂತಂದ್ರೆ. ಪೂರ್ವಜರು ನನ್ನ ನೆನಪಿದೆ, ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಿದ್ರಪ್ಪ ಅಂತ ರಾತ್ರಿ ಎಲ್ಲ ನೆನೆಸ್ಬಿಡೋರು. ಹೌದು, ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ಬೇರ್ಪಡಿಸಿ ಮತ್ತೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಬೀಸೋಕಲ್ಲಲ್ಲಿ ಹಾಕ್ತಿದ್ರು. ಹೌದು, ಆಮೇಲೆ ಬೆಳೆಯನ್ನಾಗಿ ಮಾಡಿ ಅದನ್ನ ಮರ ತಗೊಂಡು ಡಿವೈಡ್ ಮಾಡಿ ಅದನ್ನ ಸ್ವಚ್ಛಗೊಳಿಸಿ ಶೇಖರಣೆ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡ್ತಿದ್ರು. ಅದು ಅದೇ ಪದ್ಧತಿಯನ್ನ ನಾವು ಸ್ವಲ್ಪ ಇದರಲ್ಲಿ ಮಾಡಿಫಿಕೇಶನ್ ಅಂದ್ರೆ ತಿದ್ದುಪಡಿ ಮಾಡಿ ಇದು ಒಂದು ಆಧುನಿಕ ಪದ್ಧತಿ ಅಂತ ಹೇಳಿ ನಾವು ಇದನ್ನ ಜಾರಿಗೆ ತಂದಿದ್ದೇವೆ. ಅದು ಬೀಸೋಕಲ್ಲು ಹಾಡುಗಳಂತಾನೆ ಇರ್ತಿದ್ವು ಗ್ರಾಮೀಣ ಭಾಗ ಸೊಗಡು, ಈಗೆಲ್ಲ ಗ್ರಾಮೀಣ ಸೊಗಡು. ಹೌದು ಹೌದು, ತುಂಬಾ ಚೆನ್ನಾಗಿ ನಮ್ಮ ಅಜ್ಜಿಯಂದ್ರೆಲ್ಲ ಅದನ್ನ ಬೀಸೋಕಲ್ಲು ಮಾಡ್ಕೊಂತಾನೆ ಹಾಡುಗಳನ್ನ ಹೇಳ್ತಾ ಇದ್ರು. ಹೌದು, ಇದು ಎರಡನೇ ಇದು ವ್ಯವಹಾರಿಕ ಪದ್ಧತಿಯಲ್ಲಿ ಅದನ್ನ ಎಣ್ಣೆಯನ್ನ ಸ್ವಲ್ಪ ಅದನ್ನ ಸಿಂಪರಣೆ ಮಾಡಿ, ಅಂದ್ರೆ ಎಣ್ಣೆ ಯಾವ ತರ ಅಂದ್ರೆ 200 ಗ್ರಾಮ್ಗೆ ಒಂದು 200 ಗ್ರಾಮ್ ಎಣ್ಣೆ ಒಂದು ಕ್ವಿಂಟಲ್ ಕಾಳುಗಳಿಗೆ ಅದನ್ನ ಉಪಚರಿಸಿ ಒಂದು 24 ಅವರ್ಸ್ 24 ತಾಸು ಅದನ್ನ ಹೀಪಿಂಗ್ ಅಂತ ಹೇಳ್ತೀವಿ, ಟೆಂಪರಿಂಗ್ ಅಂತ, ಅದನ್ನ ಉಪಚರಿಸ ಮಾಡಿ ಅದನ್ನ ಹಾಗೆ ಇಟ್ಟು ಆಮೇಲೆ ಒಂದ್ ಫಸ್ಟ್ ಸಲ ಅದ್ ಮಿಲ್ಲಿಂಗ್ ಅಲ್ಲಿ ಹಾಕ್ಬೇಕು, ಮಿಲ್ಲಿಂಗ್ ಮಷಿನ್ ಅಂತ ಹೇಳ್ತೀವಿ ಅದು, ದಾಲ್ ಮಿಲ್. ಅದರಲ್ಲಿ ಅದು ಯಾಕೆ ಹಾಕ್ಬೇಕು ಅಂತಂದ್ರೆ ಅದರ ಮೇಲಿನ ಒಂದು ಸಿಪ್ಪೆಯನ್ನ ಲೂಸ್ ಮಾಡ್ಲಿಕ್ಕೆ ಸಣ್ಣದಾಗಿ ಅದು, ಆಮೇಲೆ ಅದು ಆಯಿಲ್ ಏನಿರ್ತದೆ ಅದರೊಳಗಡೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಫಸ್ಟ್ ಮಿಲ್ಲಿಂಗ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅದನ್ನು 24 ತಾಸು ಬಿಟ್ಟಾದ್ಮೇಲೆ ಸ್ವಲ್ಪ ಸೂರ್ಯನ ಬಿಸಿಲಿಗೆ ಒಣಗಿಸಿ ಮತ್ತೆ ಸೆಕೆಂಡ್ ಮಿಲ್ಲಿಂಗ್ ಅಲ್ಲಿ ಹಾಕ್ಬೇಕು. ಸೆಕೆಂಡ್ ಮಿಲ್ಲಿಂಗ್ ಅಲ್ಲಿ ನಮಗೇನ್ ಸಿಗ್ತದೆ, ಸ್ವಲ್ಪ ಪ್ರಮಾಣದಲ್ಲಿ ಬೇಳೆ ಸಿಗ್ತದೆ, ಅದು ಸಿಪ್ಪೆ ತೆಗೆದ ಬೇಳೆ, ಆಮೇಲೆ ಇಡೀ ಕಾಳು ಸಿಪ್ಪೆ ತೆಗೆದ ಇಡೀ ಕಾಳು ಗೋಟಾ ಅಂತ ಹೇಳ್ತೀವಿ. ಕೇವಲ ಕಾಳು ಹಾಗೆ ಇರ್ತದೆ, ಮೇಲೆ ಸಿಪ್ಪೆ ಮೇಲಿನ ಸಿಪ್ಪೆ ಮಾತ್ರ ಹೋಗಿರ್ತದೆ, ಆ ತರದ ಕಾಳುಗಳು ನಮಗೆ ಸಿಗ್ತವೆ. ಇದು ಎರಡನೇ ಮಿಲ್ಲಿಂಗ್, ಸೆಕೆಂಡ್ ಮಿಲ್ಲಿಂಗ್ ಅಂತ ಹೇಳ್ತೀವಿ. ಅದನ್ನ ಗೋಟಾ ಏನ್ ಬರ್ತದೆ, ಆ ಗೋಟಾವನ್ನ 100 ಗ್ರಾಮ್ ಪ್ರತಿ ಕ್ವಿಂಟಲ್ಗೆ ಮತ್ತೆ ಸ್ವಲ್ಪ ಎಣ್ಣೆಯನ್ನ ನಾವು ಅಡಿಗೆ ಎಣ್ಣೆಯನ್ನ ಉಪಚರಿಸಿ ಮತ್ತೆ ಒಂದು 6 ತಾಸು ಬಿಟ್ಟು ಅದನ್ನ ಮತ್ತೆ ಥರ್ಡ್ ಮಿಲ್ಲಿಂಗ್ ಅಲ್ಲಿ ಹಾಕಿದಾಗ ನಮಗೆ ಅತ್ಯುತ್ತಮ ಗುಣಮಟ್ಟದ ಫಸ್ಟ್ ಗ್ರೇಡ್ ದಾಲ್ ಅಂತ ಏನ್ ಹೇಳ್ತೀವಿ ಅದು ನಮಗೆ ಸಿಗ್ತದೆ. ಅಂತಂದ್ರೆ ಈ ಹಂತಗಳನ್ನ ದಾಟಬೇಕು. ಹೌದು ಹೌದು. ಈಗ ಮುಂದುವರೆದು ಈ ಯಂತ್ರಗಳ ಕಾರ್ಯಕ್ಷಮತೆ ಅಂತಂದ್ರೆ, ಒಂದು ದಿನಕ್ಕೆ ಈ ಒಂದು ಬೇಳೆಯನ್ನ ಎಷ್ಟು ಮಾಡಬಹುದು, ಎಷ್ಟು ಸಮಯದವರೆಗೆ ಇದನ್ನ ಮಾಡ್ಕೋಬಹುದು ಅಂತ ಹೇಳ್ತೀರಿ? ಒಂದು ಸಾಮಾನ್ಯ ರೈತರು ಅಥವಾ ಒಂದು ಯಂತ್ರವನ್ನ ನಾವು ಸ್ಟಾಕ್ ಮಾಡ್ಕೊಂಡೇವಪ್ಪ ಅಂತಂದ್ರೆ, ಒಂದು ರೈತರಾಗಿ ಇದರ ಕಾರ್ಯಕ್ಷಮತೆ ಹೇಗೆ ಹೇಳ್ತೀರಿ, ಎಷ್ಟು ಮಾಡಬಹುದು? ಹಾ, ಈಗ ನಾವು ಈ ತೊಗರಿಯನ್ನೇ ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ, ಉದಾಹರಣೆಗೆ ತೊಗರಿಯನ್ನ ತಗೊಂಡ್ರೆ, ಇದರಲ್ಲಿ ನಮಗೆ ತೊಗರಿಯನ್ನ ಸಿಪ್ಪೆ ತೆಗೆಯುವ ಯಂತ್ರಗಳು ಅವು ಬೇರೆದು ಅಥವಾ ಕಡಲೆದು ಬೇರೆ ಬೇರೆ ಇರುತ್ತೆ ಅಂತ ಹೇಳ್ತಿರ್ತಾವೆ. ಹೌದೌದು, ತೊಗರಿ ಮೇಲಿನ ಸಿಪ್ಪೆ ತೆಗೆದ್ರೆ ಅದು ಎಲ್ಲ ಆ ಮಷಿನ್ನ ಎಲ್ಲದಕ್ಕೂ ಯೂಸ್ ಮಾಡಬಹುದಂತ. ತೊಗರಿ ಮೇಲಿನ ಸಿಪ್ಪೆ ತುಂಬಾ ಗಟ್ಟಿಯಾಗಿ ಅಂಟುಕೊಂಡಿರ್ತದೆ ಒಳಗಿನ ಒಂದು ಇದಕ್ಕೆ, ಅದಕ್ಕಾಗಿ ತೊಗರಿ ಒಂದು ಆ ಮಷಿನ್ ನಲ್ಲಿ ನಿಮಗೆ ಬೇಳೆ ಮಾಡಕ್ ಬರ್ತದೆ ಅಂದ್ರೆ ಅದು ಎಲ್ಲ ದ್ವಿದಳ ಧಾನ್ಯಗಳಿಗೂ ಬೇಳೆ ಮಾಡ್ಲಿಕ್ಕೆ ಬರ್ತದೆ ಅಂತ. ಅಲ್ಲ, ಕಾಳುಗಳ ಗಾತ್ರ ಕಡಲೆದು ಜಾಸ್ತಿ ಇರ್ತದೆ, ತೊಗರಿ ಸ್ವಲ್ಪ ಕಡಿಮೆ ಇರ್ತದೆ. ಕರೆಕ್ಟ್ ಸರ್, ಅದು ಅದರಲ್ಲಿ ನಾವು ಅದನ್ನ ಅಡ್ಜಸ್ಟ್ ಮಾಡೋದು ಮಷಿನ್ ನಲ್ಲಿ, ಮಷಿನ್ ಪ್ಯಾರಾಮೀಟರ್ಸ್ ಅಲ್ಲಿ ಅದನ್ನ ಡ್ರಿಲ್ ಮಿಷಿನ್ ಅಲ್ಲಿ, ಸೋಯಿಂಗ್ ಡ್ರಿಲ್ ಮಿಷಿನ್ ಅಲ್ಲಿ ನಾವು ಹೇಗೆ ಪಾಯಿಂಟ್ ಇಟ್ಕೋತೀವಿ. ಹೌದು ಹೌದು, ಅದೇ ತರ ನಾವು ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡಿದ್ರೆ ಅದು ಪ್ರತಿಯೊಂದು ಬೇಳೆ ಕಾಳುಗಳಿಗೆ ನಾವು ಅದನ್ನ ಅಡ್ಜಸ್ಟ್ ಮಾಡಬಹುದು ಆ ಮಷಿನ್ ಅಲ್ಲಿ, ಮಿಲ್ಲಿಂಗ್ ಮಷಿನ್ ಅಲ್ಲಿ. ಈಗ ತೊಗರಿ ಇದ್ರೆ ಅದನ್ನ ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ ಮಾಡ್ತಾರೆ, ಕಡಲೆ ಅಂದ್ರೆ ಸ್ವಲ್ಪ ಕಡಿಮೆ ಅಡ್ಜಸ್ಟ್ ಮಾಡ್ತಾರೆ. ಅದೇ ತರನಾಗಿ ವರ್ಗೀಕರಣ ಮಾಡ್ಲಿಕ್ಕೆ ಸೀವ್ಸ್ ಕೊಟ್ಟಿರ್ತಾರೆ, ಜರಡಿಗಳನ್ನ ಕೊಟ್ಟಿರ್ತಾರೆ, ರಾಶಿ ಮಿಷಿನ್ ಗಳಲ್ಲಿ ಜರಡಿ ಇಟ್ಟಿರ್ತಾರೆ, ಜರಡಿ ಇಟ್ಟಿರ್ತಾರಲ್ಲ, ಅದೇ ರೀತಿ ಬೇಳೆಗಳನ್ನ ವರ್ಗೀಕರಣ ಮಾಡ್ಲಿಕ್ಕೂ ಜರಡಿ ಇರ್ತದೆ. ಅಂದ್ರೆ ದೊಡ್ಡ ಕಾಳುಗಳು ಬೇರೆ ಇರ್ತವೆ, ಬೇರೆ ಬೀಳ್ತವೆ, ಸಣ್ಣ ಕಾಳುಗಳು ಬೇರೆ ಬೀಳ್ತವೆ, ಹಿಟ್ಟು ಬೇರೆ ಬೀಳ್ತದೆ. ಹೌದು, ಆಮೇಲೆ ಸಿಪ್ಪೆ ಕೂಡ ಬೇರೆ, ಸಿಪ್ಪೆ ಕೂಡ ಬೇರೆ, ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟು ಬರ್ತದೆ, ಅದನ್ನ ನಾವು ಅದನ್ನ ಬೇರೆ ಇದಕ್ಕೆ ಉಪಯೋಗ ಮಾಡಬಹುದು, ಇಲ್ಲ ನಾವು ದನಕರಗಳಿಗೆ ಮೇವು ಅಂತಾನು ಉಪಯೋಗ ಮಾಡಬಹುದು. ಅಂದ್ರೆ ಕಾರ್ಯಕ್ಷಮತೆ ಪ್ರಕಾರ ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಇದನ್ನ ವರ್ಗೀಕರಣ ಮಾಡ್ಕೋಬಹುದು. ಹೌದು, ಈಗ ಕಡಿಮೆ ಸಾಮರ್ಥ್ಯದ ಅಂದ್ರೆ ಮಿನಿ ದಾಲ್ ಮಿಲ್ ಅಂತ ಹೇಳ್ತೀವಿ, ಮಿನಿ ದಾಲ್ ಮಿಲ್ ಅದು ಕಾರ್ಯಕ್ಷಮತೆ 90-95% ನಾವು ಹಸ್ಕನ್ನ ನಾವು ಅದನ್ನ ತೆಗಿಬಹುದು, ಮೇಲಿನ ಸಿಪ್ಪೆಯನ್ನ ತೆಗಿಬಹುದು. ಇದರದು ಈಗ ಮಾರ್ಕೆಟ್ ಅಲ್ಲಿ ವಿವಿಧ ರೀತಿಯ ಬೇಳೆ ಮಾಡುವ ಮಾದರಿಯ ಯಂತ್ರೋಪಕರಣಗಳು ಲಭ್ಯ ಇದೆ ಮಾರ್ಕೆಟ್ ಅಲ್ಲಿ. ಈ ತರ ಸಣ್ಣ ಪ್ರಮಾಣದಲ್ಲಿ ಅಂತಂದ್ರೆ ಅತ್ಯಂತ ಚೆನ್ನಾಗಿ ಅಂದ್ರೆ ನಮಗೆ ಮಹಾರಾಷ್ಟ್ರ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡೆವಲಪ್ ಮಾಡಿದಂತ PKV ಮಾದರಿ ದಾಲ್ ಮಿಲ್, ಮಿನಿ ದಾಲ್ ಮಿಲ್ ಅಂತ ಹೇಳ್ತೀವಿ, ಅದು ತುಂಬಾ ಚೆನ್ನಾಗಿ ಕಾರ್ಯಕ್ಷಮತೆ ಹೊಂದಿದಂತ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನ ಮಾಡಿದೀವಿ. ನಾವು ಅದನ್ನ ಈ ಕೃಷಿ ಮೇಳದಲ್ಲೆಲ್ಲ ನಾವು ಎಕ್ಸಿಬಿಟ್ ಅನ್ನು ಮಾಡಿರ್ತೀವಿ ಅದನ್ನ. ಹೌದೌದು, ಅದು ಅದರದ್ದು ಅಂದಾಜು ವೆಚ್ಚ 90-1 ಲಕ್ಷ ವರೆಗೆ ಬರ್ತದೆ. ಮಿನಿ ದಾಲ್ ಮಿಲ್ ಅಂದ್ರೆ 100 to 150 kg ಪ್ರತಿ ಗಂಟೆಗೆ ನಾವು ಬೇಳೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಒಂದು ತಾಸಿಗೆ 100 to 150 kg ದಾಲ್ ಅನ್ನ ಕಾಳುಗಳನ್ನ ಬೇಳೆ ಮಾಡಬಹುದು. ಇದರ ವೆಚ್ಚ ಸುಮಾರು 90,000 to 1,00,000. ಈಗ ಉದಾಹರಣೆಗೆ ಒಂದು ಮಾತು ಅಂತಂದ್ರೆ, ಈಗ 1 quintal ತೊಗರಿಯನ್ನ ಹಾಕಿದ್ರೆ ನಮ್ಗೆ ಎಷ್ಟು ಕೆಜಿ ದಾಲ್ ಬರಬಹುದು ಅಂತ? ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಇದು 1 quintal 100 kg ನಾವೇನಾದ್ರೂ ಕಾಳುಗಳನ್ನ ನಾವು ಬೇಳೆ ಮಾಡ್ಲಿಕ್ಕೆ ಹಾಕಿದ್ರೆ ಮಷೀನ್ ನಲ್ಲಿ ನಮಗೆ 75 to 78 kg ನಮಗೆ ಬೇಳೆ ಬರ್ತದೆ. 70 to 78 kg. ಎಪ್ಪತ್ತೈದರಿಂದ 78 kg ಬೇಳೆ ನಾವು ಪಡಿಬಹುದು, ಅತ್ಯುತ್ತಮ ಗುಣಮಟ್ಟದ ಬೇಳೆ ಪಡಿಬಹುದು. ಇದಕ್ಕೆ ಯಾಕೆ ಇಷ್ಟೇ ಕಡಿಮೆ ಅಂತಂದ್ರೆ, ಅದರಲ್ಲಿ ಮೇಲೆ ಇರತಕ್ಕಂಥ ಸಿಪ್ಪೆನೇ ನಮಗೆ 18-20% ಇರ್ತದೆ. ಹೌದೌದು, ಆ ಸಿಪ್ಪೆ. ಆಮೇಲೆ ಸಾಮರ್ಥ್ಯ, ನಮಗೆ ಸಿಪ್ಪೆ ತೆಗೆಯುವಂತ ಸಾಮರ್ಥ್ಯ 90-95% ಮಾತ್ರ ಇರ್ತದೆ. ಹಿಂಗಾಗಿ ನಮಗೆ 75-78% ಅಂದ್ರೆ 75 kg ದಾಲ್ ನಮ್ಗೇನಾದ್ರೂ ಬಂದ್ರೆ ಅದು ಅತ್ಯುತ್ತಮ ರಿಕವರಿ ಅಂತ ನಾವು ಹೇಳ್ತೀವಿ. ಒಳ್ಳೆ ಗುಣಮಟ್ಟದ ಒಂದು 75-78 kg ದಾಲ್ ಅನ್ನ ನಾವು ಪಡ್ಕೋಬಹುದು. ಈಗ 75-78 kg ದಾಳ ಅನ್ನ ಪಡ್ಕೊಂಡ ಮೇಲೆ ಉಳಿದ್ಮೇಲೆ ಸಿಪ್ಪೆ ಬರ್ತದೆ, ಧೂಳು ಬರ್ತದೆ ಅಥವಾ ಹಿಟ್ಟು ಬರ್ತದೆ, ಇವನ್ನ ಯಾವ ರೀತಿಯಾಗಿ ನಾವು ಮತ್ತೆ ಬೇರೆ ಕಡೆ ಉಪಯೋಗ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಹೌದು, ಈಗ ಇದು ಹಿಟ್ಟನ್ನ ನಾವು ನಮ್ಮ ದಿನನಿತ್ಯದ ಉಪಯೋಗಕ್ಕಾಗಿನೂ ಮಾಡಬಹುದು. ಯಾಕಂದ್ರೆ ಅದು ಕಡಲೆ ಹಿಟ್ಟಿರ್ಬೋದು ಅಥವಾ ತೊಗರಿ ಹಿಟ್ಟಿರ್ಬೋದು, ಅದನ್ನ ಸಾಂಬಾರು ಮಾಡ್ಲಿಕ್ಕೆ, ಸಾಂಬಾರ್ ಪದಾರ್ಥಗಳನ್ನ ಉಪಯೋಗ ಮಾಡ್ಲಿಕ್ಕೆ ಅದನ್ನ ಉಪಯೋಗ ಮಾಡಬಹುದು. ಸಿಪ್ಪೆ ತುಂಬಾ ನಾರಿನ ಅಂಶ ಹೊಂದಿರೋದ್ರಿಂದ ಅದು ಮನುಷ್ಯರಿಗೆ ಅಷ್ಟು ಉಪಯೋಗ ಆಗ್ಲಿಕ್ಕಿಲ್ಲ. ಅದು ತುಂಬಾ ನಾರಿನ ಅಂಶ ಇರೋದ್ರಿಂದ ಅಗದಿ ಕಡಿಮೆ ಪ್ರಮಾಣದಲ್ಲಿ ಅದನ್ನ ಸೇವಿಸಬೇಕು. ಇಲ್ಲ ಅಂದ್ರೆ ಅದನ್ನ ನಾವು ದನಕರುಗಳಿಗೆ ಹಾಕಿದ್ರೆ ತುಂಬಾ ಒಳ್ಳೆಯ ಒಂದು ಪೋಷಕಾಂಶಗಳು ದನಕರುಗಳಿಗೆ ದೊರೆತದೆ. ಒಂದು ವಿಷಯ ನನಗೆ ಅರ್ಥ ಆಯ್ತು ಅಂತಂದ್ರೆ, ತೊಗರಿಯನ್ನ ಬೇಳೆ ಕಾಳನ್ನಾಗಿ ಮಾಡ್ಕೋಬಹುದು, ನೇರವಾಗಿ ಬಳಕೆ ಮಾಡ್ಕೋಬಹುದು, ಸಿಪ್ಪೆಯನ್ನ ಉಪಯೋಗ ಮಾಡ್ಕೋಬಹುದು, ಅದರ ಹಿಟ್ಟನ್ನು ಕೂಡ ಉಪಯೋಗ ಮಾಡಬಹುದು. ಎಲ್ಲಾ ರೀತಿಯಿಂದ ಯಾವುದು ಕೂಡ ಇದು ನಿರರ್ಥಕ ಉಪಯೋಗ ಅಲ್ಲ ಅಂತ ಹೇಳಿ ಇದರಲ್ಲಿ ಬರೋದಿಲ್ಲ. ಕರೆಕ್ಟ್, ಹೌದು. ಒಳ್ಳೇದು ಸರ್. ಈಗ ದಿನದಿಂದ ದಿನಕ್ಕೆ ತೊಗರಿ ಪ್ರದೇಶ ಹೆಚ್ಚಾಗ್ತಾ ಇದೆ, ನಮ್ಮ ರಾಯಚೂರು ಜಿಲ್ಲೆ ಆಗಿರ್ಬೋದು, ಕರ್ನಾಟಕದ ಜಿಲ್ಲೆಗಳಲ್ಲಾಗಿರ್ಬೋದು, ಹಾಗೇನೆ ಕಡಲೆಯನ್ನು ಕೂಡ ಹೆಚ್ಚಾಗಿ, ಹೆಸರನ್ನು ಕೂಡ ಹೆಚ್ಚಾಗಿ ಈ ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದ್ದಾರೆ. ಹೌದೌದು, ಇದರ ಒಂದು ತಾಂತ್ರಿಕ ಕತೆ ಬೆಳಿಬೇಕು, ಅದನ್ನ ರೈತರು ಈಗ ರೇಟ್ ಎಲ್ಲರ ಸಮಯದಲ್ಲಿ ಇಂಥವನ್ನ ಪೂರಕ ಉತ್ಪನ್ನಗಳನ್ನ ಮಾಡಿಕೊಂಡು ಆದಾಯವನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಒಂದು ಇನ್ಸ್ಟಾಲ್ ಮಾಡ್ಬೇಕಪ್ಪ ಅಂತಂದ್ರೆ ಹೆಚ್ಚಿನ ಮಾಹಿತಿ ನಿಮ್ಮ ಎಲ್ಲಿ ಸಿಗುತ್ತೆ? ನೀವು ಇದನ್ನ ನಿಮ್ಮ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಸಿಗುತ್ತಾ? ಯಾರನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತೀರಿ? ಇದರ ಬಗ್ಗೆ ಬೇಳೆ ಮಾಡುವ ತಾಂತ್ರಿಕತೆ, ಬೇಳೆ ಮಾಡುವ ಯಂತ್ರೋಪಕರಣಗಳು, ಆಮೇಲೆ ಅದಕ್ಕೆ ಬೇಕಾದಂತ ಮಾಹಿತಿ, ಅದಕ್ಕೆ ಬೇಕಾದಂತ ತರಬೇತಿ, ಇದನ್ನೆಲ್ಲನೂ ನಾವು ನಮ್ಮ ಆಹಾರ ಸಂಸ್ಕರಣೆ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಈಗ ಕೊಡ್ತಾ ಬಂದಿದ್ದೇವೆ. ಈಗ ರೈತರು ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದು ಅದನ್ನ ಉಪಯೋಗ ತಗೊಳ್ತಾ ಇದ್ದಾರೆ. ಈಗ ಹೆಚ್ಚಿನ ಮಾಹಿತಿಗಾಗಿ ನೀವು ವಿಭಾಗದ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ರೆ ಅಲ್ಲಿ ನಾವು ಕೂಡ ಅದೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ನಾವೇ ಅವರನ್ನ ಕರ್ಕೊಂಡು ಅಲ್ಲಿ ಹೋಗಿ ಆ ಮಷಿನ್ಗಳನ್ನ ತೋರಿಸಿ ಅವರಿಗೆ ಬೇಕಾದಂತ ಯಾವ ತರ ತರಬೇತಿ ಬೇಕು, ಆಮೇಲೆ ಆ ಮಷಿನ್ಗಳು ಎಲ್ಲಿ ಸಿಗುತ್ತವೆ, ಅದಕ್ಕೆ ಬೇಕಾದಂತ ಎಲ್ಲ ಅವರಿಗೆ ಲಿಂಕ್ ಮಾಡಿ ನಾವು ಅವರಿಗೆ ಮಷಿನ್ ಅನ್ನ ಕೊಡಿಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಬಹುದು. ಅಂತಂದ್ರೆ ಈಗ ಮಿನಿ ದಾಲ್ ಮಿಲ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಒಂದು ಸ್ಥಳದ ಒಂದು ಅವಶ್ಯಕತೆ ಎಷ್ಟಿರ್ತದೆ ಅಂತ ಹೇಳ್ತೀರಿ? ಅಂದಾಜಾಗಿ ಒಂದು 20-30 ಅಥವಾ 30-40 ಎಷ್ಟು ಸ್ಥಳಾವಕಾಶ ಇದಕ್ಕೆ ಹಿಡ್ಕೊಳ್ತದೆ ಅಂತ ಹೇಳ್ತೀರಿ? ಇದು 10x10 ಇದರಲ್ಲಿ ನಾವು ಇದನ್ನ ಬೇಳೆಕಾಳು ಸಣ್ಣ ಕೆಪಾಸಿಟಿ ಬೇಳೆಕಾಳು ಮಾಡುವಂತ ಯಂತ್ರವನ್ನ ಕುಂದಿರಿಸಬಹುದು. 10x10 ಅಷ್ಟು ಜಾಗದಲ್ಲಿ, 10x10 ಅಲ್ಲಿ ಮನೆಗಳಲ್ಲಿನೂ ಕೂಡ ನಾವು ಕುಂದಿರಿಸಬಹುದು. ಇದರದ್ದು ಅಂದ್ರೆ 3-phase ವಿದ್ಯುತ್ ಶಕ್ತಿ ಬೇಕಾಗುತ್ತೆ. 3-5 HP ನಾವು ಇದಕ್ಕೆ ತಗಲೋ ಅಶ್ವಶಕ್ತಿ ಬೇಕಾಗುತ್ತೆ. ಅದಕ್ಕೆ 3-phase ಅನ್ನ ನಾವು ತಗೊಂಡಿದ್ದೆ. ಅದರಲ್ಲಿ ಇವನ್ನ ಸಣ್ಣ ಒಂದು ಕೋಣೆಯಲ್ಲಿ ಕೂಡ ನಾವು ಇದನ್ನ ಹಾಕಿ ನಾವು ಒಂದು ಎಂಟರ್ಪ್ರಿನರ್ಶಿಪ್ ಅದನ್ನ ಏನ್ ಹೇಳ್ತೀವಿ, ಜೊತೆ ಜೊತೆಗೆ ವ್ಯವಸಾಯದ ಜೊತೆಗೆ ಇದನ್ನು ಕೂಡ ನಾವು ಮಾಡಬಹುದು. ಅಂತಂದ್ರೆ ಉದಾಹರಣೆಗೆ ಹಿಟ್ಟಿನ ಗಿರಣಿ ತರನು ಕೂಡ ಮನೇಲಿ ಇಟ್ಕೊಂಡು ಒಂದು ಮಾಡ್ಕೋಬಹುದು. ಹಿಟ್ಟಿನ ಗಿರಣಿ ಟೈಪೇ ಇದನ್ನ ನಾವು ಅದನ್ನ ಬೇಳೆ ಮಾಡುವ ಯಂತ್ರವನ್ನ ಆಲ್ರೆಡಿ ಈಗ ಉಪಯೋಗ ಮಾಡ್ತಾ ಇದಾರೆ ನಮ್ಮ ಭಾಗದಲ್ಲಿ, ಇಲ್ಲಿ ಸಿಂಧನೂರ ಪಕ್ಕದಲ್ಲಿ, ಆಮೇಲೆ ಯಾದಗಿರಿಯಲ್ಲಿ ಆಲ್ರೆಡಿ ನಾವು ಒಂದು ಕೆಲವೊಂದಿಷ್ಟು ರೈತರಿಗೆ ಮೋಟಿವೇಟ್ ಮಾಡಿ ಅವರಿಗೆ ಇನ್ಸ್ಟಾಲ್ ಮಾಡಿದ್ದಾರೆ. ಒಳ್ಳೇದು ಸರ್. ಸಾಕಷ್ಟು ಮಾಹಿತಿಯನ್ನ ಈ ಬೇಳೆಕಾಳುಗಳನ್ನ ಹೇಗೆ ಮಾಡ್ಕೋಬಹುದು, ದ್ವಿದಳ ಧಾನ್ಯಗಳ ಬಳಕೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ರೈತ ಬಾಂಧವರಿಗೆ ಒದಗಿಸಿಕೊಟ್ರೆ, ಹೀಗೆ ರೈತ ಬಾಂಧವರು ಮುಂದೆ ಬಂದು ತಾವುಗಳು ಕೂಡ ಇದರ ಒಂದು ಯಂತ್ರೋಪಕರಣಗಳನ್ನ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಟ್ಟವರು ನಿಮ್ಮನ್ನ ಸಂಪರ್ಕ ಮಾಡಬೇಕಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ? ನಮ್ಮ ದೂರವಾಣಿ ಸಂಖ್ಯೆ 9886363808024. ಮತ್ತೊಂದ್ಸಲ ಹೇಳ್ತೇನೆ ರೈತ ಬಾಂಧವರೇ, ಡಾಕ್ಟರ್ ಪಿಎಫ್ ಮಠದ್ ಸಹಾಯಕ ಪ್ರಾಧ್ಯಾಪಕರು, ಆಹಾರ ಸಂಸ್ಕರಣೆ ಘಟಕ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಇವರನ್ನ ಭೇಟಿಯಾಗಿ ಈ ಒಂದು ಬೇಳೆಕಾಳುಗಳನ್ನು ಹೇಗೆ ಮಾಡ್ಕೋಬಹುದು, ಯಂತ್ರೋಪಕರಣಗಳ ಒಂದು ಮಾದರಿಯಾಗಿರ್ಬೋದು, ಖರ್ಚು ವೆಚ್ಚಗಳಾಗಿರ್ಬೋದು, ಮಾಡ್ಕೊಂಡು ಹೋಗಲಿಕ್ಕೆ ಏನೇನು ಅವಶ್ಯಕತೆ ಇದೆ, ತರಬೇತಿ ಇದೆ, ಮಾಹಿತಿ ಖಂಡಿತ ಪಡ್ಕೊಂಡ್ರೆ ರೈತ ಬಾಂಧವರು ಇದನ್ನು ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವರ ದೂರವಾಣಿ ಸಂಖ್ಯೆ 9886380824. ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬಹುದು. ಸರ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಒದಗಿಸಿಕೊಟ್ರಿ. ಮುಂದಿನ ದಿನಗಳಲ್ಲಿ ಈ ದ್ವಿದಳ ಧಾನ್ಯಗಳು ಹೆಚ್ಚೆಚ್ಚಾಗಿ ಬಳಕೆಯಾಗಲಿ, ರೈತರು ಬೆಳಲಿಕ್ಕೆ ಮುಂದೆ ಬರಲಿ, ಇದು ಕೂಡ ಇದನ್ನು ಮೌಲ್ಯವರ್ಧನೆ ಮಾಡಿ ಇದರ ಸಂಸ್ಕರಣೆ ಮಾಡಿ ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಇದನ್ನು ಅರಿತುಕೊಂಡು ರೈತ ಬಾಂಧವರು ಇಂತಹ ಒಂದು ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡ್ರೆ ಹೆಚ್ಚಿನ ಒಂದು ಲಾಭ ಆಗುತ್ತೆ. ಇದುವರೆಗೆ ಕಾರ್ಯಕ್ರಮಕ್ಕೆ ಸುದೀರ್ಘವಾಗಿ ಬಂದು ಮಾಹಿತಿಯನ್ನು ಒದಗಿಸಿಕೊಟ್ಟದ್ದಕ್ಕೆ ರೈತರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಇದುವರೆಗೆ ಬೇಳೆ ಮಾಡುವ ತಾಂತ್ರಿಕತೆ ಮತ್ತು ಯಂತ್ರೋಪಕರಣಗಳ ಕುರಿತು ಆಹಾರ ತಜ್ಞರಾದ ಡಾಕ್ಟರ್ ಪಿಎಫ್ ಮಠದ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30.1-37.7 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 21.5-22.6 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 78-87% ಮತ್ತು ಕನಿಷ್ಠ ಆರ್ದ್ರತೆ 40-44% ಇರುವ ಸಾಧ್ಯತೆವಿದ್ದು, ಗಾಳಿಯ ವೇಗ ಸರಾಸರಿ 5.9-8.9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು, ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಮ್ಲ NAA ಸಿಂಪರಣೆ ಮಾಡಬೇಕು ಪ್ರತಿ ಲೀಟರ್ಗೆ. ಇದರಿಂದ ರೈತ ಬಾಂಧವರು ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ತುಂಬಬೇಕು. ಹಿಂಗಾರು ಬೆಳೆಗಳಾದಂತಹ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಪ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಹಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು, ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿ ಬೆಳೆಯನ್ನು ಬಿಡಿಸಬೇಕು. ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ತೊಗರಿಯನ್ನು ಕಟಾವು ಮಾಡಬೇಕು. ತೊಗರಿ ಬೆಳೆಗೆ ಹೂ ಬಿಡುವ ಹಾಗೂ ಕಾಯಿ ಕಟ್ಟುವ 2 ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಸಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಣೆ ಮಾಡಬೇಕು. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣತೆ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನು ಬಳಸುವುದರ ಮೂಲಕ ಸ್ಥಿರತೆಯನ್ನು ಕಾಪಾಡಬಹುದು. ಇನ್ನು ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಹಾಗೂ ಬಾಯಿಬೇನೆಯ ಸಾಧ್ಯತೆಗಳು ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಹಾಗೂ ಹೆಚ್ಚು ಗಾಳಿಯಾಡದಂತೆ ನೋಡಿಕೋಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 7:21. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ಅಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ದೀಪಾವಳಿ ಬೋನಸ್ ಸಿಗ್ತಾಯೇನು? ಅದಕ್ಕಿಂತ ದೊಡ್ಡದು. ಶೀಘ್ರವೇ ಏನಾಯ್ತು, ದೀಪಾವಳಿ ನೋಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗದಲ್ಲೇ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಮೊದಲಂತಿಗೆ ಶರಣ ಶಂಕರ ಗಂಧಗ ಶರಣ ಏಕ ಬಾವುದಲೇ ಶಿವ ಶರಣ ಏಕ ಬಾವುದಲೇ ಶಿವ ಶರಣ ನಮ್ಮ ಸಲಗೆ ನಾಕು ಪಾದಕ್ಕೆ ಶಿವ ಶರಣ ಮೊದಲಂತಿಗೆ ಶರಣ ಶಂಕರ ಗಂಧಗ ಶರಣ ಏಕ ಬಾವುದಲೇ ಶಿವ ಶರಣ ಏಕ ಬಾವುದಲೇ ಗುಂಡಿನಂತ ತೆನಿಗಾಳ ತುಂಡ ಗಂಗ ತುಳಿದಾನ ಪಂಡಿತ ನಮ್ಮ ಬಸವಣ್ಣ ಗುಂಡಿನಂತ ತೆನಿಗಾಳ ತುಂಡ ತುಳಿದಾನ ಪಂಡಿತ ನಮ್ಮ ಬಸವಣ್ಣ ಗುಂಡಿನಂತ ತೆನಿಗಾಳ ತುಂಡ ಗಂಗ ತುಳಿದಾನ ಪಂಡಿತ ನಮ್ಮ ಬಸವಣ್ಣ ಗುಂಡಿನಂತ ಕಳಸ ಬರುತ್ತೈತೆ ಆಸಾ ಬಂಡಿಯ ಮೇಲೆ ಕತ್ತಿನ ಕೊಳ್ಳಳ ಎಳ್ಳಾಳಿ ಸರಪುಣಿ ಯಾರ ಬಿತ್ತೀರಿ ಕೊಡುರವು ಯಾರ ಬಿತ್ತೀರಿ ಎಲ್ಲಮ್ಮ ನಿನ್ನ ಮಗ ಎಳಿಯ ಪರಸರ ಮಾಯಾರ ತೂಗಿದರ ಮಲಗಲ್ಲ ಯಾರ ತೂಗಿದರ ಮಲಗಲ ದೋಗಳ ಬಾಯ ಸತ್ಯಮ ತೂಗಿದರ ಸುಖ ನೀದ ಎಲ್ಲಮ್ಮ ನಿನ್ನ ಮಗ ಎಳಿಯ ಪರಸರ ಮಾಯಾರ ತೂಗಿದರ ಮಲಗಲ್ಲ ಯಾರ ತೂಗಿದರ ಮಲಗಲ ಸತ್ಯಮ್ಮ ದೋಗಳ ಎಂಟತ್ತ ಒಡಕೊಂಡು ಕಂಟಾಗ ಒಗುವಾಗ ಗಂಟ ಬಿದ್ದಾಳೋ ಇದಿ ಮಾಯೋಕೊಂಡು ಕಂಟಾಗ ಒಗುವಾಗ ಗಂಟ ಬಿದ್ದಾಳೋ ಇದಿ ಮಾಯೋ ಗಂಟ ಬಿದ್ದಾಳೋ ಇದಿ ಮಾಯಿ ಒಟ್ಟಿಲಿಯ ಬಂಟ ಹುಟ್ಟಾನೋ ಬಸವಣ್ಣ ಗಂಟ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರ ದಾರ್ಯಾಂಗ ನಡೆದಾಳ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರ ದಾರ್ಯಾಂಗ ನಡೆದಾಳ ಬಸರ ದಾರ್ಯಾಂಗ ನಡೆದಾಳ ನೀಲಮ್ಮ ಗೋಧಿ ಸಸಿಯಾಗಿ ಪುಟುದಾಳ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರ ದಾರ್ಯಾಂಗ ನಡೆದಾಳ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರ ದಾರ್ಯಾಂಗ ನಡೆದಾಳ ಚಕ್ಕರ ಬಿಂಬದ ಕ್ವಾಟಿ ಒಕ್ಕನೋ ಅಭಿಮಾನ್ಯ ದುಃಖ ಮಾಡುತ್ತಾನೋ ರಣುದಾಗ ಕರಬಿಂಬದ ಕ್ವಾಟಿ ಒಕ್ಕನೋ ಅಭಿಮಾನ್ಯ ದುಃಖ ಮಾಡುತ್ತಾನೋ ರಣುದಾಗ ದುಃಖ ಮಾಡುತ್ತಾನೋ ರಣುದಾಗ ಅಭಿಮಾನ್ಯ ಚಿಕ್ಕರ ಸೈಂದವನ ಕೈಯಾಗ ಬಾಕಾಲಿ ತೋಳಿಡದು ಯಾ ಕಳತಿ ಚೆನ್ನಮ್ಮ ಭೀಮಾರತಿ ಎಂಬ ನಿನ್ನ ಮಾಗ ಭೀಮಾರತಿ ಎಂಬ ನಿನ್ನ ಮಾಗ ಹುಟ್ಟಿದರೆ ಬಾಗಿಲ ಬಂಗಾರ ಜಡಿಸೇವ ಆ ಕಲ್ಲು ಈ ಕಲ್ಲು ಅದರ ಹಳದಿ ಆ ಕಲ್ಲು ಹೆಸರಾದ ಕಲ್ಲ ಇಲ ಕಲ್ಲು ಈ ಕಲ್ಲು ಹೆಸರ ಕಲ್ಲ ಹೆಸರಾದ ಕಲ್ಲ ಇಲ ಕಲ್ಲು ಆ ಕಲ್ಲ ಈ ಕಲ್ಲು ಹೆಸರ ಹಳದಿ ಆ ಕಲ್ಲು ಹೆಸರಾದ ಕಲ್ಲ ಇಲ ಕಲ್ಲು ಆ ಕಲ್ಲ ಸರಾದ ಕಲ್ಲ ಇಲ ಕಲ್ಲಿನ ಮುಂದಿರುವ ಮುತ್ತಿನ ಗಲ್ಲ ಮುದಗಲ್ಲ ಸರಾದ ಕಲ್ಲ ಇಲ ಕಲ್ಲ ಮುಂದಿರುವ ಮುತ್ತಿನ ಕಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲು ಸರ ಹಳದಿಯ ಕಲ್ಲ ಸರಾದ ಕಲ್ಲ ಇಲ ಕಲ್ಲ ಸರಾ